ಈಗ 44ನೇ ಪದ್ಯ. ಕೃಷ್ಣ ಬತ್ಮನ ಸುತರೊಳಗೆ ಶತದ್ಭ್ಯಷ್ಟ ಸಾವಿರ ಸ್ತ್ರೀಯರಲ್ಲಿ ಪ್ರವಿಷ್ಟಳಾಗಿ ರಮಾಂಬೆ ತತ್ತನ್ನಾಮ ರೂಪದಲ್ಲಿ ಕೃಷ್ಣ ಮಹಿಷಿಯರೊಳಗೆ ಇಪ್ಪಳು, ತ್ವಷ್ಟೃಪುತ್ರಿ ಕಶೇರು ಇವರಳು, ಶ್ರೇಷ್ಠಳೆನಿಪ್ಪಳು, ಉಳಿದ ಋಷಿಗಣ ಗೋಪಿಕಾ ಸಮರು. ಕೃಷ್ಣ ವರ್ತ್ಮ ಅಂದರೆ ಕರಿ ಹೊಗೆ ಉಳ್ಳವನು ಅಗ್ನಿ ಅಂತ, ಅದರಿಂದ ಕೃಷ್ಣ ವರ್ತ್ಮ ಅಂತ ಅಗ್ನಿ. ಅಗ್ನಿಪುತ್ರರೊಳಗೆ ಎಷ್ಟು ಜನ ಅಂದರೆ ಶತ ದ್ವ್ಯಷ್ಟ ಸಾವಿರ. ಶತ ಅಂದರೆ 100, ದ್ವಿ ಅಷ್ಟ ಅಂದರೆ 2 × 8 = 8, 16,000. 16,000 100 ಅಗ್ನಿಪುತ್ರರು ವಾಯುದೇವರಲ್ಲಿ ತಪಶ್ಚರ್ಯೆಯನ್ನು ಮಾಡಿ ಸ್ತ್ರೀಯರಾಗಿ ಜನ್ಮವನ್ನು ತಾಳ್ತಾರೆ. ಬದರಿಯಲ್ಲಿ ನಾರಾಯಣನ ಸೇವಾ ಮಾಡ್ತಾ ಅಲ್ಲಿ ಬದರಿಕಾಶ್ರಮದಲ್ಲಿ ಇರ್ತಾರೆ. ಪರಮಾತ್ಮನ ಅಂಗಸಂಗವಾಗಿ ಅವರ ಮಡದಿಯರಾಗಬೇಕು ಅಂತ ಹಂಬಲದಿಂದ ತಪಶ್ಚರ್ಯೆಯನ್ನು ಮಾಡುತ್ತಾರೆ. ಅದರಂತೆ ಬರ ಕೊಟ್ಟ ಪರಮಾತ್ಮ 16,100 ಮಂದಿಯಲ್ಲಿ ಲಕ್ಷ್ಮೀದೇವಿ ಅವಿಷ್ಟರೂಪ, ಅಜಾನಜ ದೇವತೆಗಳಿಗೆ ಅವರು ಸಮಾನರು. ಇವರಲ್ಲಿ ತ್ವಷ್ಟೃಪುತ್ರಿ ಕಶೇರು ಅನ್ನೋಳು ಶ್ರೇಷ್ಠಳು, ಉಳಿದವರು ಗೋಪಿಕಾ ಸ್ತ್ರೀಯರಿಗೆ ಸಮಾನರು. ಈ 16,100 ಮಂದಿ ದ್ವಾಪರ ಯುಗದಲ್ಲಿ ರಾಜಕನ್ಯೆಯರಾಗಿ ಅಲ್ಲಲ್ಲೇ ಹುಟ್ಟುತ್ತಾರೆ. ನರಕಾಸುರ ಅವನು ದುಷ್ಟ ದೈತ್ಯ, ಅವನು ಎಲ್ಲ ಕಡೆ ಹೋಗಿ ಈ ಸೌಂದರ್ಯವತಿಯರಾಗಿರ್ತಕ್ಕಂಥ ರಾಜಕನ್ಯರನ್ನೆಲ್ಲ ಕರ್ಕೊಂಡು ಬಂದು ಬಂಧನದಲ್ಲಿ ಇಟ್ಟಿರ್ತಾನೆ. ಆ ನರಕಾಸುರನನ್ನು ಸಂಹಾರ ಮಾಡಿ ರೂಪಶೀಲ ಗುಣಗಳಿಂದ ಯುಕ್ತರಾಗಿರ್ತಕ್ಕಂಥ ಸದ್ವ್ರತಸ್ಥರಾಗಿರ್ತಕ್ಕಂಥ ಈ ಕನ್ಯೆಯರನ್ನು ಆ ನರಕಾಸುರನ ಬಂಧನದಿಂದ ವಿಮುಕ್ತಿ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅವರವರನ್ನು ಅವರವರ ತಂದೆ ತಾಯಿಗಳ ಮನೆಗೆ ಕಳಿಸ್ಕೊಡ್ಬೇಕು, ಏರ್ಪಾಟು ಮಾಡ್ತೀನಿ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಆಗ ಅವರೆಲ್ಲರೂ ಒಕ್ಕೊರಲಿನಿಂದ ನೀನೇ ನಮಗೆ ಪತಿಯಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರ ಈಗಿನ ಕೋರಿಕೆ, ಹಿಂದಿನ ತಪಸ್ಸು, ಅವುಗಳ ಲೆಕ್ಕಾಚಾರದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಅವರನ್ನೆಲ್ಲ ಪಲ್ಲಕ್ಕಿಗಳಲ್ಲಿ ಕೂಡಿಸಿ ದ್ವಾರಾವತಿಗೆ ಕಳಿಸ್ತಾನೆ. ಅಲ್ಲಿ ವಿಧಿಪೂರ್ವಕವಾಗಿ ಎಲ್ಲರನ್ನು ಕೂಡ ಪಾಣಿಗ್ರಹಣ ಮಾಡ್ತಾನೆ. ಈ 16,100 ಜನದೊಳಗೂ ರಮಾಂಬೆ ತತ್ತನ್ನಾಮ ರೂಪದಲ್ಲಿ ಆಯಾ ರೂಪ ಆಯಾ ನಾಮಗಳಿಂದ ಪ್ರವಿಷ್ಟಳಾಗಿ ಕೃಷ್ಣ ಮಹಿಷಿಯರೊಳಗೆ ಇರ್ತಾಳೆ. ಅವರೊಳಗೆ ತ್ವಷ್ಟೃಪುತ್ರಿ, ತ್ವಷ್ಟೃವನ್ನು ಸೂರ್ಯನ ಮಗಳು ಕಶೇರು ಅಂತ, ಅವಳು ಶ್ರೇಷ್ಠ ಅಂಥೇಳಿ. ಈ ಅಗ್ನಿಪುತ್ರರನ್ನು ಬಿಟ್ಟರೆ ಉಳಿದ ಋಷಿಗಣಗಳೆಲ್ಲ ಗೋಪಿಕಾ ಸ್ತ್ರೀಯರಿಗೆ ಸಮಾನರು. ರಮಾ ಆವೇಶಯುಕ್ತ ಪ್ರಯುಕ್ತವಾಗಿ ಕೃಷ್ಣನ ಅಂಗಸಂಗವನ್ನು ಪಡೆದಿದ್ದರಿಂದ ಅಗ್ನಿಪುತ್ರರು ಗೋಪಿಕಾ ಸ್ತ್ರೀಯರಿಗಿಂತ 2 ಗುಣ ಅಧಿಕ. ಉಳಿದ ಶತಓನ ಶತಕೋಟಿ ಋಷಿಗಣ ಗೋಪಿಕಾ ಸ್ತ್ರೀಯರಿಗೆ ಸಮವಾಗೇ ಇದ್ದರು ಅಂತ ತಿಳಿಸ್ತಾರೆ. 45ನೇ ಪದ್ಯದಲ್ಲಿ ಸೂನುಗಳು ಎನಿಸುವರು ದೇವ ಕೃಶಾನುವಿಗೆ ಕ್ರತು ಸಿಂಧು ಶುಚಿ ಪವಮಾನ ಕೌಶಿಕರೈದು ತುಂಬರು ಉರ್ವಶೀಶತರು ಮೇನಕ ಋಷಿರಾಯರುಗಳ ಅಜಾನ ಸುರರಿಗೆ ಸಮರೆನಿಸುವರು ಸುರಾಣಕರ ಅನಾಖ್ಯಾತ ದಿವಿಜರ ಜನಕರೆನಿಸುವರು. ಅಜಾನಜ ದೇವತೆಗಳ ವಿಚಾರವನ್ನು ಮುಂದುವರೆಸಿ ಹೇಳ್ತಾರೆ. ದೇವಕೃಶಾನು ಯಜ್ಞಯಾಗಾದಿಗಳಲ್ಲಿ ಹರಿಪ್ರೀತ್ಯರ್ಥವಾಗಿ ಮಾಡತಕ್ಕಂಥ ಹವಿರ್ಭಾಗವನ್ನು ಆಯಾ ದೇವತೆಗಳಿಗೆ ಒಯ್ದು ಮುಟ್ಟಿಸುವವರು ಅಗ್ನಿಪುರುಷ ಅಥವಾ ಅಗ್ನಿದೇವರು. ಆದ್ದರಿಂದ ಅಗ್ನಿಗೆ ಅಮರಾಸ್ಯ ಅಂದರೆ ದೇವತೆಗಳ ಮುಖ ಅಥವಾ ಬಾಯಿ, ದೇವಮುಖ ಅಂತೆಲ್ಲ ಹೆಸರಿದೆ. ಕೃಶಾನು ಅಂದರೆ ಅಗ್ನಿದೇವರು. ದೇವಮುಖನಾಗಿರ್ತಕ್ಕಂಥ ಅಗ್ನಿಯನ್ನೇ ದೇವ ಕೃಶಾನು ಅಂತ ದಾಸರು ಇಲ್ಲಿ ಪ್ರಯೋಗ ಮಾಡಿರೋದು. ಇಂತಹ ದೇವ ಕೃಶಾನುವಿಗೆ 5 ಮಂದಿ ಸೂನುಗಳು ಎನಿಸುವರು ಅಂದರೆ ಪುತ್ರರು, ಕ್ರತು ಸಿಂಧು ಶುಚಿ ಪವಮಾನ ಮತ್ತು ಕೌಶಿಕ. ಪವಮಾನ ನಾಮಕ ಅಗ್ನಿಗೆ ಪವಮಾನ ಮತ್ತು ಕ್ರತು ಅಂತ ಇಬ್ಬರು ಪುತ್ರರು, ಕೌಶಿಕ ಮತ್ತು ಸಿಂಧು ಇಬ್ಬರು ಅಗ್ನಿಪುತ್ರರು. ಶುಚಿ ಅನ್ನೋ ಅಗ್ನಿಗೆ ಶುಚಿ ನಾಮಕ ಪುತ್ರ ಒಬ್ಬ, ಹೀಗೆ ಅಗ್ನಿಗೆ ಪಂಚಪುತ್ರರು. ಪಾವಕ ಅನ್ನೋನು ಮಗನೇ. ತುಂಬರು ಮೊದಲಾಗಿ 100 ಮಂದಿ ಗಂಧರ್ವರು, ಊರ್ವಶಿ ಮೇನಕ ಮೊದಲಾಗಿರ್ತಕ್ಕಂಥ ಅಪ್ಸರಾ ಸ್ತ್ರೀಯರು 100 ಮಂದಿ, ವಸಿಷ್ಠಾದಿ ಉತ್ತಮ ಕಕ್ಷದಲ್ಲಿ ಸೇರಿರ್ತಕ್ಕಂಥ ಋಷಿಗಳನ್ನು ಬಿಟ್ಟು ಉಳಿದ ಋಷಿಗಳು ಇವರೆಲ್ಲ ಅಜಾನಜ ದೇವತೆಗಳು ಅಂತ ಕರೆಸ್ಕೋತಾರೆ. ಪ್ರಿಯವತ ಮೊದಲಾಗಿರ್ತಕ್ಕಂಥ ರಾಜರ್ಷಿಗಳನ್ನು ಬಿಟ್ಟು ಉಳಿದ ಎಲ್ಲ ರಾಜರುಗಳು ಅಜಾನಜಾದೇವತಾ ವರ್ಗದಲ್ಲಿ ಬರ್ತಾರೆ. ಸುರಾಣಕರು ಅಂತ ದೈತ್ಯರ ಗುಂಪು ಹೊಂದಿದೆ ಅಂತ ಪಂಡಿತಾಚಾರ್ಯ ತಿಳಿಸ್ತಾರೆ. ಸುರಾಣಕಾಂಸ್ ತಮೋನೇತುಂ ತತ್ಯಾಜೀವಸ ಜಾನಕೀಂ ಅಂತ. ಸುರಾಣಕರು ಅಂತ ಒಂದು ದೈತ್ಯರ ಸಮೂಹ ಇದೆ. ಆ ದೈತ್ಯ ಸಮೂಹವನ್ನು ತಮಸ್ಸಿಗೆ ಕಳಿಸೋದಕ್ಕಾಗಿ ಶ್ರೀರಾಮಚಂದ್ರ ಸೀತೆಯನ್ನು ಪರಿತ್ಯಾಗ ಮಾಡಿದಂತೆ ವಿಡಂಬನೆಯನ್ನು ಮಾಡದ ಅಂತ ರಾಮಾಯಣದಲ್ಲಿ ತಿಳಿಸ್ತಾರೆ. ಇಲ್ಲಿ ಸುರಾಣಕರು ಅಂದರೆ ಆ ದೈತ್ಯರಲ್ಲ, ದೇವತೆಗಳು ತಿಳಿಸ್ತಾರೆ. ದೇವತೆಗಳ ನಾಮ ದೈತ್ಯರಿಗೂ ಉಂಟು. ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಹೆಸರಿನಿಂದಲೇ ಇರ್ತಕ್ಕಂಥ ಆಯಾ ದೈತ್ಯರಲ್ಲಿದ್ದು ಕಾರ್ಯವನ್ನು ಮಾಡ್ತಾರೆ. ಸುರಾಣಕರೆಂಬ ದೇವತಾ ಸಮೂಹ ಅಜಾನಜ ದೇವತೆಗಳ ಕಕ್ಷಕ್ಕೆ ಸೇರಿದವರು. ಅಜಾನಜರಲ್ಲಿ ಎರಡು ಪ್ರಕಾರ, ಆಖ್ಯಾತ ದೇವತೆಗಳು ಅಂದರೆ ಖ್ಯಾತಿಯನ್ನು ಪಡೆದಿರೋರು ಪ್ರಸಿದ್ಧರು ಅಂತ, ಅನಾಖ್ಯಾತ ದೇವತೆಗಳು ಅಂದರೆ ಅಪ್ರಸಿದ್ಧರು ಅಂತ. ಆಖ್ಯಾತ ದೇವತೆಗಳು ಅನಾಖ್ಯಾತರಿಗೆ ಜನಕರು ಅಂತ ಕರೆಸ್ಕೋತಾರೆ. ಅಂದರೆ ಆಖ್ಯಾತರಿಂದ ಅನಾಖ್ಯಾತರ ಉತ್ಪತ್ತಿ ಅಂತ ತಿಳ್ಕೋಬೇಕು. ಇಲ್ಲಿ ಅಗ್ನಿಯ ಪಂಚಪುತ್ರರು ತುಂಬೂರಾದಿನೂರು ಗಂಧರ್ವರು ಊರ್ವಶಿ ಮೇನಕ ಮೊದಲಾಗಿರ್ತಕ್ಕಂಥ ನೂರು ಮಂದಿ ಅಪ್ಸರ ಸ್ತ್ರೀಯರು, ಋಷಿಗಣದವರು, ಚಕ್ರವರ್ತಿಗಳ ಸಮೂಹ, ಸುರಾಣಕರು ಅನ್ನೋ ದೇವತಾ ವರ್ಗ, ಇವರೆಲ್ಲ ಆಖ್ಯಾತ ಅಜಾನಜರು ಮತ್ತು ಅನಾಖ್ಯಾತ ಅಜಾನಕರ ಅಜಾನಜರ ಜನಕರು ಅಂದರೆ ಉತ್ಪತ್ತಿಗೆ ಕಾರಣೀಭೂತರಾದವರು ಅಂತ ಇಲ್ಲಿ ತಿಳಿಸ್ತಾರೆ. ಇನ್ನೊಬ್ಬ ವ್ಯಾಖ್ಯಾನಕಾರರು ತಿಳಿಸುವಂತೆ ಸುರಾಣಕರು ಅಂದರೆ ಅನಾಖ್ಯಾತರು, ದಿವಿಜರ ಜನಕರು ಅಂತ ಅನ್ವಯ ಮಾಡಬೇಕು ಅಂತ. ಸೀತಾರಾಮಚಂದ್ರರಿಗೆ ವಿಯೋಗ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತಮಸ್ಸಿಗೆ ಹೋದಂಥ ಸುರಾಣಕರು ಅನ್ನೋ ದಿವಿಜರು ಅಂದರೆ ದೈತ್ಯರು, ಇವರು ಅನಾಖ್ಯಾತರು. ದೈತ್ಯರು ಕೂಡ ದ್ಯೂಲೋಕದಲ್ಲಿ ಕಶ್ಯಪರ ಜ್ಯೇಷ್ಠ ಪುತ್ರರಾಗಿ ಹುಟ್ಟಿ ಪೂರ್ವದೇವ ಅನ್ನೋ ಹೆಸರನ್ನು ಪಡೆದವರು. ಇವರಲ್ಲಿ ಸಾತ್ವಿಕ ದೈತ್ಯರ ತಾರತಮ್ಯವನ್ನು ಪ್ರತ್ಯೇಕ ಸಂಧಿಯಲ್ಲಿ ಹೇಳ್ತಾರೆ. ಆದರೆ ಅವರಲ್ಲಿ ಅನಾಖ್ಯಾತ ದೈತ್ಯರ ಬಗ್ಗೆ ಹೇಳಿಲ್ಲ. ಅದನ್ನು ಅನಾಖ್ಯಾತ ಅಜಾನಜ ದೇವತೆಗಳ ಬಗ್ಗೆ ಹೇಳುವಾಗ ಇಲ್ಲಿ ಪ್ರಸಂಗವಶದಿಂದ ಹೇಳಿದ್ದಾರೆ. ತತ್ತನ್ನಾಮರೂಪಗಳಿಂದ ಹೇಳದೆ ಕೇವಲ ಸಾಮಾನ್ಯವಾಗಿ ಸುರಾಣಕನ ಒಂದೇ ಶಬ್ದದಿಂದ ಆ ದೈತ್ಯರಿಗೆ ಅವೈಷ್ಣವ ಯಾಗಗಳಲ್ಲಿ ಆಹುತಿ ಅಂತ ತಿಳಿಸ್ತಾರೆ. ಅದೇ ರೀತಿಯಾಗಿ ವೈಷ್ಣವ ಯಾಗಗಳಲ್ಲಿ ಅನಾಖ್ಯಾತ ಅಜಾನಜ ದೇವತೆಗಳಿಗೂ ಆಹುತಿ ಇದೆ. ವಿಶ್ವೇಭಿ ಸೌಮ್ಯಂ ಮಧ್ವಗ್ನ ಇಂದ್ರೇಣ ವಾಯುನ ಪಿದ ಮಿತ್ರಸ್ಯ ಧಾಮಭಿ ಅಂತ ಇತ್ಯಾದಿ ಮಂತ್ರಗಳಲ್ಲಿ ವಿಶ್ವೇಭಿ ಅಂದರೆ ಎಲ್ಲ ಅನಾಖ್ಯಾತ ದೇವತೆಗಳನ್ನು ಆಹ್ವಾನ ಮಾಡೋದು ಕಂಡು ಬಂದಿದೆ. ಇವರು ದಿವಿಜರ ಅಂದರೆ ದೇವತೆಗಳ ಜನಕರು. ತತ್ತನ್ನಾಮರೂಪ ಪುರಸ್ಸರ ಪ್ರಧಾನವಾಗಿ ಹೋಮದಲ್ಲಿ ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ. ಸೋಮಪಾನಾರ್ಹರು ಅಂತ ವ್ಯವಹಾರ. ದ್ಯೂನಾಮಕ ವಸುವಾದ ಭೀಷ್ಮನಲ್ಲಿ ಇತರ ವಸುಗಳ ಆವೇಶದಂತೆ ಕರತು ಕೈಶಿಕ ಅನ್ನೋ ಅಗ್ನಿಪುತ್ರರಲ್ಲಿ ಪವಮಾನ ಶುಂದಿ ಅಂತ ಬೇರೆ ಅಗ್ನಿಪುತ್ರರ ಆವೇಶವೂ ಇದೆ. ಯದ್ಯಪಿ ಅಗ್ನಿಯ ಪುತ್ರರು ಶುಚಿ ಪಾವಕ ಪವಮಾನ ಅಂತ ಮೂರು ಜನ ಭಾಗವತದಲ್ಲಿ ತಿಳಿಸಿರೋದು. ಉಳಿದ ಅಗ್ನಿಗಳು ಅಗ್ನಿಯ ಸಂತತಿಯವರು ಅಥವಾ ಅಗ್ನಿಯ ಮೊಮ್ಮಕ್ಕಳು ಪುತ್ರರು ಅಂತ ವ್ಯವಹಾರ ಅಷ್ಟೆ. ಅನಾಖ್ಯಾತರ ಅವತಾರ ಪ್ರಸಂಗವಶದಿಂದ ಸುರಾಣಕ ದೈತ್ಯರ ಬಗ್ಗೆ ಇಲ್ಲಿ ಹೇಳ್ತಾರೆ. ದಿವಿಜರು ಅಂದರೆ ಇಲ್ಲಿ ದೈತ್ಯರು ಅಂತ ಅರ್ಥ. ಆದ್ದರಿಂದ ಸುರಾಣಕರೆಂದರೆ ದೇವತೆಗಳಲ್ಲ, ದೈತ್ಯರೇ ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯ.